ಟೈಮ್ ಕೊಟ್ಟಿರ್ತೀರಿ, ಅದರಲ್ಲಿ 7 ದಿನಗಳ ಕಾಲ ಈ ಕಾರ್ಯಕ್ರಮವನ್ನು ಮಾಡುವಂಥದ್ದಕ್ಕೆ ಇವತ್ತು ಸಭೆ ಮಾಡಿದಿರಿ. ನಮ್ಮೆಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ದಲಿತ ಸಮುದಾಯಕ್ಕೆ ಹಿಂದುಳಿದವರು ಎಲ್ಲರೂ ಕೂಡ ಬಂದಿದ್ದರು. ವಿಚಾರಗೋಷ್ಠಿಗಳನ್ನು ಸಭೆಗಳನ್ನು ಮಾಡೋ ಮುಖಾಂತರ ಜನಗಳಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಮಾಡುವಂಥದ್ದಕ್ಕೆ ಇವತ್ತು ತೀರ್ಮಾನವನ್ನು ಮಾಡಿದ್ದೀವಿ. ಕೊಡಗಿನ ಪ್ರಮುಖ ಹಬ್ಬವಾದ ಹುತ್ತರಿ ಆಚರಣೆಗೆ ದಿನಾಂಕ ನಿಗದಿಯಾಗಿದ್ದು ಡಿಸೆಂಬರ್ 4 ನಡೆಯಲಿದೆ. ಇಂದು ಪಾಡಿ ಇಗ್ಗುತ್ತಪ್ಪ ದೇವಾಲಯ ಸನ್ನಿಧಿಯಲ್ಲಿ ಹುತ್ತರಿ ಆಚರಣೆಗಾಗಿ ಮುಹೂರ್ತ ನಿಗದಿಪಡಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಿಸಾನ್ ಸಮ್ಮಾನ್ ಯೋಜನೆಯ 21ನೇ ಕಂತು ಬಿಡುಗಡೆ ಮಾಡಿದ ಪ್ರಧಾನಿ ಮೋದಿ, ಕರ್ನಾಟಕದ ರಾಗಿ ಬೆಳೆಯ ಬಗ್ಗೆಯೂ ಉಲ್ಲೇಖ. ಚಿಕ್ಕಬಳ್ಳಾಪುರದಲ್ಲಿ ಮೊಟ್ಟಮೊದಲ ಡ್ರೋನ್ ಪರೀಕ್ಷಾ ಕೇಂದ್ರ ಸ್ಥಾಪನೆ, ಬೆಂಗಳೂರು ತಂತ್ರಜ್ಞಾನ ಸಮ್ಮೇಳನದಲ್ಲಿ ಒಪ್ಪಂದ. ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ವರದಿ ಒಪ್ಪಿಕೊಳ್ಳಲು ಸರ್ಕಾರ ಸಿದ್ದ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬೆಂಗಳೂರಿನಲ್ಲಿ ಅನಧಿಕೃತ ನೀರು ಒಳಚರಂಡಿ ಸಂಪರ್ಕ ಪತ್ತೆ ಹಚ್ಚಲು ನೀಲಿದಳ ಸಜ್ಜು, ಉಪಮುಖ್ಯಮಂತ್ರಿ ಚಾಲನೆ. ಮಂಡ್ಯ ಕೃಷಿ ವಿಶ್ವವಿದ್ಯಾಲಯಕ್ಕೆ ಯುಜಿಸಿ ಮಾನ್ಯತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಆಕಾಶವಾಣಿ ಮಡಿಕೇರಿ ಕೇಳುಗರೆ, ಸಮಯ ಈಗ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ಪ್ರಸಾರದ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಾವು ಕರೆ ಮಾಡಬೇಕಾದಂಥ ನಮ್ಮ ದೂರವಾಣಿ ಸಂಖ್ಯೆ 2285558, STD ಕೋಡ್ 08272. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 2285558, STD ಕೋಡ್ 08272. ಈಗ ನಮ್ಮ ಜೊತೆಯಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ವಿನೋದ್ ಮೂಡಗದ್ದೆಯವರು ಕೂಡ ಇದ್ದಾರೆ. ರೈತ ಬಾಂಧವರೊಂದಿಗೆ ತಮಗೂ ಸ್ವಾಗತ ವಿನೋದ್. ಧನ್ಯವಾದಗಳು ಸರ್. ಇವತ್ತು ಕೊಯಮತ್ತೂರಿನಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ ಒಂದು ಕಂತನ್ನು ಬಿಡುಗಡೆ ಮಾಡಿದ್ದಾರೆ. ಹೌದು, 21ನೇ ಕಂತು. ಇದು ಈ ದಕ್ಷಿಣ ಭಾರತದ ನೈಸರ್ಗಿಕ ಕೃಷಿ ಒಂದು ಸಮ್ಮೇಳನ, ಶೃಂಗಸಮ್ಮೇಳನ ಅಂತಾರೆ, ಸಮಿಟ್, ಅಲ್ಲಿ ಬಿಡುಗಡೆ ಮಾಡಿರುವಂಥದ್ದು. ಮತ್ತು ರೈತ ಬಾಂಧವರಿಗೆ ಅವರು ನೈಸರ್ಗಿಕ ಕೃಷಿಯನ್ನು ಅನುಸರಿಸಿ ಅಂತ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಈಗ ವಿಶೇಷವಾಗಿ ನಾವು ಬೇರೆ ಬೇರೆ ಒಂದು ಪೆಟ್ರೋಲಿಯಂ ಉತ್ಪನ್ನಗಳ ಆಧಾರಿತ ಗೊಬ್ಬರಗಳನ್ನು ಬಳಸ್ತಾ ಇದ್ದೀವಿ ಇವತ್ತು, ರಾಸಾಯನಿಕ ಗೊಬ್ಬರಗಳು. ಅವೆಲ್ಲ ಒಂದು ರೀತಿ ಹೈಡ್ರೋಕಾರ್ಬನ್ಸ್ ಅಂತಾರಲ್ಲ, ಒಂದು ರೀತಿ ಅವು ಪರಿಸರಕ್ಕೆ ತೊಂದರೆ ಕೊಡುವಂತಹ ಒಂದೇ ಗೊಬ್ಬರಗಳನ್ನೇ ಅವು. ಹಾಗಾಗಿ ಅವುಗಳನ್ನು ಬಿಟ್ಟು ನೈಸರ್ಗಿಕ ಕೃಷಿ, ನಮ್ಮ ಸಾವಯವ ಕೃಷಿ, ಇದರಲ್ಲಿ ತೊಡಗಿರಿ ಅಂತ ಅವರು ಸಂದೇಶ ಕೊಟ್ಟಿದ್ದಾರೆ. ಪ್ರಾರಂಭದಲ್ಲಿ ಹೆಚ್ಚು ಬೇಡ, 1 ಎಕರೆಯಿಂದ ಸ್ಟಾರ್ಟ್ ಮಾಡಿರಿ, ಆಮೇಲೆ ಅದರ ಒಂದು ಫಲಿತಾಂಶವನ್ನು ನೋಡಿಕೊಂಡು ಇನ್ನೂ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡಬಹುದು ಅಂತಲೂ ಅವರು ಸಲಹೆ ಕೊಟ್ಟಿದ್ದಾರೆ ರೈತ ಬಾಂಧವರಿಗೆ. ಇದು ಒಳ್ಳೆಯ ಸಲಹೆನೇ, ಯಾಕೆಂದರೆ ಮೊದಲು ಇದು ರಾಸಾಯನಿಕ ಗೊಬ್ಬರ ಇದೆಲ್ಲ ಪ್ರಾರಂಭ ಆಗಿದ್ದು ಕಳೆದ ಶತಮಾನದ ಒಂದು 60ರ ದಶಕದ ನಂತರ. ನಾವು ಹಸಿರು ಕ್ರಾಂತಿ ಅಂತ ಏನು ಕರಿತೀವಲ್ಲ, 1960ರ ದಶಕದಲ್ಲಾಯಿತು. ವಿಶೇಷವಾಗಿ ಈ ಗೋಧಿ ಬೆಳೆನಲ್ಲಿ ಮೆಕ್ಸಿಕೋದ ಒಂದು ಕುಬ್ಜ ಗೋಧಿ ತಳಿಗಳನ್ನು ಇಲ್ಲಿ ತಂದು ನಮ್ಮ ಪಂಜಾಬ್ನಲ್ಲಿ ಮತ್ತು ಉತ್ತರ ಭಾರತದ ಕೆಲವು ಭಾಗಗಳಲ್ಲಿ ಬೆಳೆದಾಗ ಸಾಕಷ್ಟು ಇಳುವರಿ ಬಂತು. ಅದರ ಜೊತೆಗೆ ಒಂದು ಈ ರಾಸಾಯನಿಕ ಗೊಬ್ಬರಗಳನ್ನು ಕೂಡ ಬಳಸಬೇಕಾದಂಥ ಅನಿವಾರ್ಯತೆ ಬಂತು. ಏಕೆಂದರೆ ಅವು ಹೆಚ್ಚು ಇಳುವರಿ ಕೊಡ್ತವೆ ಅಂದರೆ ಪೌಷ್ಟಿಕಾಂಶಗಳನ್ನು ಹೆಚ್ಚು ಪೂರೈಕೆ ಮಾಡಬೇಕಾಗತ್ತೆ. ಹಂಗಾಗಿ ಗೊಬ್ಬರವನ್ನು ಬಳಸಬೇಕಾಯಿತು. ನೀರಂತೂ ಇದ್ದೇ ಇತ್ತು, ಜೊತೆಗೆ ಉತ್ತಮವಾದಂಥ ತಳಿಗಳು. ಹೀಗಾಗಿ ಹಸಿರು ಕ್ರಾಂತಿ ಆಯಿತು. ಆ ಸಂದರ್ಭದಲ್ಲಿ ನಮ್ಮಲ್ಲಿ ಉಗ್ರಾಣ ವ್ಯವಸ್ಥೆನೇ ಅಷ್ಟು ಇರಲಿಲ್ಲ ಅಂತ ಗೊತ್ತಾಗಿದೆ. ಅಷ್ಟರ ಮಟ್ಟಿಗೆ ಉತ್ಪಾದನೆ ಆಯ್ತಂತೆ. ಶಾಲಾ ಕೊಠಡಿಗಳನ್ನು ಕೂಡ ಬಳಸ್ಕೊಂಡಿದ್ರು ಕಾಳನ್ನ ಶೇಖರಣೆ ಮಾಡೋದಕ್ಕೆ ಅಂತ ಒಂದು ವರದಿಗಳನ್ನು ನಾವು ನೋಡಬಹುದು. ಆದರೆ ಈ ಹಸಿರು ಕ್ರಾಂತಿಯ ಒಂದು ಪರಿಣಾಮ ಏನಾಯಿತು ಅಂತಂದರೆ, ನಮ್ಮ ಸಾಮಾನ್ಯವಾಗಿ ನಾವು ಈ ಸಾವಯವ ಗೊಬ್ಬರವನ್ನು ಬಳಸೋದನ್ನ ಕ್ರಮೇಣ ಕಡಿಮೆನೇ ಮಾಡಿಬಿಟ್ಟು ಇವತ್ತು ಸಾವಯವ ಗೊಬ್ಬರವನ್ನು ಬಳಸುವಂಥ ಒಂದು ಪರಿಪಾಠನೆ ಇಲ್ದಂಗೆ ಆಗಿಬಿಟ್ಟಿದೆ ಅಂತ ಹೇಳ್ಬೋದು. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು? ಸರ್, ನಾನು ಮಡಿಕೇರಿಯಿಂದ ಮಾತಾಡ್ತಾ ಇದ್ದೀನಿ ಸರ್. ತಮ್ಮ ಹೆಸರು? ಸರ್, ಶಿವನಂಜು. ಹಾಂ, ಶಿವನಂಜು ಅವರು. ಹೇಗಿದ್ದೀರಾ ಶಿವನಂಜು ಅವರೇ? ನಮಸ್ಕಾರ. ಚೆನ್ನಾಗಿದೆ ಸರ್. ಚೆನ್ನಾಗಿದ್ದೀರಾ? ಸರಿ, ತಾವು ಕೃಷಿಕರೇನ ಶಿವನಂಜು? ಸರ್, ಕೃಷಿಕರು ನಮ್ಮ ಮನೇಲಿದ್ದಾರೆ ಸರ್. ಹಾಂ, ನಾವು ನಮ್ಮ ಮನೇಲಿ ಬೆಳಿತೀವಿ ಸರ್. ಸರಿ, ಯಾವ್ಯಾವ ಬೆಳೆ ಬೆಳಿತಾರೆ ಶಿವನಂಜು? ಸರ್, ರಾಗಿ ಬೆಳಿತೀವಿ. ಹಾಂ, ಆಮೇಲೆ ಭತ್ತ ಬೆಳಿತೀವಿ. ಹೌದು. ತಂಬಾಕು ಬೆಳಿತೀವಿ. ಹಾಂ, ಮತ್ತೆ ಹುಣಸೂರಿನಲ್ಲಿ ಇಷ್ಟು ಐಟಮ್ ಇಷ್ಟು ಬೆಳಿತೀವಿ ಸರ್. ಹಾಂ, ನಿಮ್ದು ಹುಣಸೂರು ಅಲ್ವಾ? ಹಾಂ, ನಮ್ದು ಹುಣಸೂರು ಸರ್. ಹುಣಸೂರು ಅಂತಂದ್ರೆ ತಂಬಾಕು ಸ್ವಲ್ಪ ಅಲ್ಲಿ ವಿಶೇಷ. ಹೌದೌದು ಸರ್. ಆದ್ರೂ ತಂಬಾಕನ್ನ ಅಷ್ಟು ಉತ್ತೇಜಿಸ್ತಾ ಇಲ್ಲ ಅಲ್ವಾ ಈಗ ತಂಬಾಕು ಮಂಡಳಿ? ಉತ್ತೇಜಿಸ್ತಾ ಇದಾರೆ ಸರ್. ಉತ್ತೇಜಿಸ್ತಾ ಇದಾರಾ? ನಮ್ ಕಡೆ ಬೆಳಿತಾ ಇದ್ರೆ ಸರ್, ಹುಣಸೂರು ಶಿವಮೊಗ್ಗ ಈ ಕಡೆ ಎಲ್ಲ ಬೆಳಿತಾವ್ರೆ ಸರ್. ಅದೇ ಏನಂದ್ರೆ ಅದು ಆದಷ್ಟು ಕಡಿಮೆ ಮಾಡಬೇಕು ಅಂತ ಒಂದು ಇದಿದೆ, ಬಟ್ ಬೇರೆ ಬೇರೆ ಪರ್ಯಾಯ ಉಪಯೋಗಗಳನ್ನು ಕೂಡ ಕಂಡಿಡ್ಕೊಳ್ತಾ ಇದಾರೆ ಅದಕ್ಕೆ. ಹಾ ಸರ್, ತಂಬಾಕು ಬೆಳಿಬಾರ್ದು ಸರ್. ಹಾ, ಯಾಕೆಂದ್ರೆ ಆರೋಗ್ಯಕ್ಕೆ ತೊಂದರೆ ಅಲ್ವಾ? ನಿಜ ಸರ್, ನಿಜ. ನಾವು ಎಷ್ಟು ಅದರಿಂದ ಆದಾಯ ಪಡಿತೀವಿ ಆ ನಮ್ಮ ಆರೋಗ್ಯ ವ್ಯವಸ್ಥೆಯನ್ನು ಕಾಪಾಡ್ಕೊಳ್ಳೋದಕ್ಕೆ ಅಷ್ಟು ಅದಕ್ಕಿಂತ ಹೆಚ್ಚು ಖರ್ಚು ಮಾಡ್ತೀವಿ. ನಿಜ ಸರ್. ಹಾಗಾಗಿ ತಂಬಾಕು ಮುಕ್ತ ಆಗಬೇಕು ಸರ್. ತಂಬಾಕು ಮುಕ್ತ ಆಗಬೇಕು. ಅದಕ್ಕೆ ಅದಕ್ಕೆ ಸಮಾನಾಂತರವಾದ ಬೆಳೆ ಅಂದರೆ ಆಲೂಗಡ್ಡೆ ಬೆಳಿಬೋದು ಅಂತ ಒಂದು ಅಲ್ಲಿ ಒಂದು ಕೆಲವರು ಅಭಿಪ್ರಾಯ ಪಡ್ತಾರೆ. ಮತ್ತೆ ಹೊಸದಾಗಿ ಲೈಸೆನ್ಸ್ಗಳನ್ನು ಕೊಡ್ತಾ ಇಲ್ಲ ಅಂತ ನಮಗೆ ಗೊತ್ತಾಗಿದೆ ಅಲ್ವಾ? ಹೌದೌದು ಸರ್, ಕೊಡ್ತಾ ಇಲ್ಲ. ರಾಗಿ ಭತ್ತ ಬೆಳಿತೀರಿ? ಭತ್ತ ಬೆಳಿತೀವಿ ಸರ್. ಯಾವಾಗ ಅಂದ್ರೆ ಅದು ನಿಮ್ದೇನು ಬೋರ್ವೆಲ್ ಆಶ್ರಯ ಇದೆಲ್ಲ ಹೇಗೆ? ಬೋರ್ವೆಲ್ ಸರ್. ಬೋರ್ವೆಲ್ ಆಶ್ರಯ ಇದೆ. ಶುಂಠಿ ಬೆಳಿತೀವಿ ಸರ್. ಶುಂಠಿನೂ ಬೆಳಿತೀರ? ಶುಂಠಿ ಹೇಗಾಯ್ತು ಈ ಸರಿ ಶಿವನಂಜು ಅವರು? ಸರ್, ಶುಂಠಿ ಪರವಾಗಿಲ್ಲ ಸರ್, ಅಷ್ಟಿಲ್ಲ ಸರ್. ನೀವೇನ್ ಕೊಯ್ಲು ಮಾಡ್ಕೊಂಡ್ರ ಈಗ? ಮಾಡ್ತಾರೆ ಸರ್, ಊರಲ್ಲಿದ್ದಾರೆ ಎಲ್ಲ. ಊರಲ್ಲಿ ಹಸಿ ಶುಂಠಿಗಾದ್ರೆ ಈಗಾಗಲೇ ಕೊಯ್ಲಾಗಿರುತ್ತೆ. ನೀವು ಒಣಶುಂಠಿ ಆದ್ರೆ ಈಗ ಇನ್ನು ಸಮಯ ಆಗ್ಬೋದಾ? ಇನ್ನು ಆಗ್ಬೋದು ಸರ್. ನಾನು ಮಡಿಕೇರಿ ತುಂಬಾ ಚೆನ್ನಾಗಿ ಕೇಳ್ತಾ ಇರ್ತೀನಿ ಸರ್. ಮಡಿಕೇರಿ ಆಕಾಶವಾಣಿ ಕೇಳ್ತಾ ಇರ್ತೀರಿ? ರೆಗ್ಯುಲರ್ ಆಗಿ ಯಾವಾಗಲೂ ಮಡಿಕೇರಿ ಕೇಳ್ತೀನಿ ಸರ್. ಹೇಗನ್ಸ್ತವೆ ಕಾರ್ಯಕ್ರಮಗಳು? ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಸರ್ ಎಲ್ಲಾ ಕಾರ್ಯಕ್ರಮಗಳು. ಸರಿ, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಪ್ರಶ್ನೆ ಶಿವನಂಜು. ಹಾ ಸರ್. ಈಗ ಎಂಡ್ ಆಫ್ ಸರಣಿಯ ಒಂದು ತಳಿಗಳು, ಎಂಡ್ ಆಫ್ ಸರಣಿಯ ತಳಿಗಳು ಯಾವ ಬೆಳೆನ ಒಂದು ತಳಿಗಳು? ಎಂಡ್ ಆಫ್ ಈಗ ಅವರು ಮುಖ್ಯವಾಗಿ ಹೇಳಿದ್ದು ಏನು ಅಂದರೆ ರಾಗಿ. ಎಂಡ್ ಆಫ್ ತಳಿಗಳು ಅಂತಂದರೆ ರಾಗಿಗೆ ಸಂಬಂಧಪಟ್ಟ ತಳಿಗಳು. ಇಂಡಿಯಾದಲ್ಲಿ ಬೆಳೀತಾರೆ, ಆಫ್ರಿಕಾದಲ್ಲಿ ಬೆಳೀತಾರೆ. ಇಂಡಿಯಾ ಇಂಡಾಫ್ ಸುಮಾರು ತಳಿಗಳಿದ್ದಾವೆ. ಇಂಡಾಫ್ 1-9 ಹಿಂಗೆಲ್ಲ ತಳಿದಾವೆ. ಸೊ ರಾಗಿ ಲಕ್ಷ್ಮಣಯ್ಯ ಅನ್ನೋರ್ನ ನಾವು ನೆನಪಿಸ್ಕೋಬೇಕು. ಅವರು ವಿವಿಧ ರಾಗಿ ತಳಿಗಳನ್ನೇ ಸಾಕಷ್ಟು ಅಭಿವೃದ್ಧಿ ಮಾಡಿ ಮೊದಲು ಕಡಿಮೆ ತಿಳುವರಿ ಅದನ್ನು ಸುಮಾರು ಇವತ್ತು 1 ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 20 ಕ್ವಿಂಟಲ್ವರೆಗೂ ಬರೋಂಗೆ ಅಷ್ಟು ಮಟ್ಟಿಗೆ ಒಳ್ಳೊಳ್ಳೆ ತಳಿಗಳನ್ನ ಅವರು ಅಭಿವೃದ್ಧಿಪಡಿಸಿದ್ದಾರೆ. 8-10 ಕ್ವಿಂಟಲ್ 1 ಎಕರೆಗೆ ತಗೊಳ್ಳುವಂಥ ತಳಿಗಳನ್ನು ಕೂಡ ಅವರು ಅಭಿವೃದ್ಧಿಪಡಿಸಿದರು. ಅದರಲ್ಲೇ ಅವರು ನಿರತರಾಗಿದ್ದರು. ಹಾಗಾಗಿ ಅವರ ಹೆಸರೇ ರಾಗಿ ಲಕ್ಷ್ಮಣಯ್ಯ ಅಂತ ಆಗ್ಬಿಟ್ಟು ಅವರು ಮಂಡ್ಯದ ವಿ ಸಿ ಫಾರಂನಲ್ಲಿ ಕೆಲಸ ಮಾಡಿದರು. ಈಗ ಕೀರ್ತಿ ಶೇಷರಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ರಾಗಿ ಬಗ್ಗೆ ಮಾತನಾಡುವಾಗ ನಾವು ನೆನಪಿಸ್ಕೋಬೇಕಾಗತ್ತೆ ಶಿವನಂಜಿ ಅವರು ಹೇಳಿದ್ರು ರಾಗಿ ಬೆಳೀತಾ ಇದ್ದಾರೆ ಅಂತ. ರಾಗಿಗೆ ಒಳ್ಳೆ ಬೇಡಿಕೆ ಇದೆ ಈಗ. ಹೌದು, ನಮ್ಮ ಪ್ರಧಾನಮಂತ್ರಿಯವರು ಕೂಡ ಇವತ್ತು ರಾಗಿನ ಜ್ಞಾಪಿಸ್ಕೊಂಡಿದ್ದಾರೆ ನೋಡಿ. ಹೌದು ಅಲ್ವಾ? ಅದು ಈಗೀಗಂತೂ ಈ ಜೀವನ ಶೈಲಿ ಕಾಯಿಲೆಗಳು ಬಂದಮೇಲೆ ರಾಗಿ ಪ್ರಾಮುಖ್ಯತೆ ಹೆಚ್ಚು ಆಗಿದೆ. ಮೊದಲು ಅದರ ಬೆಲೆ ಒಂದೇ ಸಮನಾಗಿತ್ತು ದಶಕಗಳ ಕಾಲ. ಆಮೇಲೆ ಅದರ ಗುಣಗಳ ಬಗ್ಗೆ, ಅದರಲ್ಲಿರುವಂಥ ನಾರಿನ ಅಂಶದ ಬಗ್ಗೆ ಎಲ್ಲರಿಗೂ ಗೊತ್ತಾದಮೇಲೆ, ಅದರ ಒಳ್ಳೆಯ ಅಂಶಗಳ ಬಗ್ಗೆ ಗೊತ್ತಾದಮೇಲೆ ಬಹಳ ಜನ ಅದನ್ನು ಬಳಸೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮೊದಲು ಅದು ಒಂದು ಶ್ರಮಿಕರ ಆಹಾರ ಅಂತಲೇ ಇತ್ತು. ಯಾರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅವ್ರು ಮಾತ್ರ ರಾಗಿ ಮುದ್ದೆನ ಕರಗಿಸ್ಬೋದು ಉಂಡು ಅಂತ ಒಂದು ಮಾತಿತ್ತು. ಈಗೆಲ್ಲರೂ ಬೇರೆ ಬೇರೆ ರೂಪದಲ್ಲಿ ಈಗ ರಾಗಿ ಬಿಸ್ಕತ್ತು, ಬೇಕರಿ ಪದಾರ್ಥಗಳು ಕೂಡ ಬಂದಿದ್ದಾವೆ. ಬೇರೆ ನಾವು ಮೈದಾ ಬಳಸಿ ಮಾಡುವಂಥ ಬೇಕರಿ ಪದಾರ್ಥಗಳಿಂತ ಇವು ಆರೋಗ್ಯಕ್ಕೊಳ್ಳೆವು ಅಂತ ಅದ್ರ ಬಗ್ಗೆ ಕೃಷಿ ವಿಶ್ವವಿದ್ಯಾಲಯಗಳು ಕೂಡ ಸಾಕಷ್ಟು ಸಂಶೋಧನೆಯನ್ನು ಮಾಡಿದ್ದಾವೆ. ಇವತ್ತು ಅದೇ ಪ್ರಧಾನಮಂತ್ರಿಯವರು ಆ ಕಂತನ್ನು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ಒಂದೇನು ಅಂತ ಅಂದರೆ ಈ KYC ಅಂತ ಅಂದು ಒಂದು ಇರುತ್ತೆ. ಪ್ರತಿಯೊಬ್ಬರು ಕೂಡ ತಮ್ಮ ಇರುವಿಕೆಯನ್ನು ಅವರು ಖಚಿತಪಡಿಸ್ಬೇಕು. ಈ ಪ್ರತಿ ವರ್ಷ ನೋಡಿ ಪಿಂಚಣಿಯನ್ನು ತೆಗೆದುಕೊಳ್ಳುವಂಥವ್ರು ನವೆಂಬರ್ ತಿಂಗಳಿನಲ್ಲಿ ಒಂದು ಜೀವಿತ ಪ್ರಮಾಣ ಪತ್ರವನ್ನು ಕೊಡಬೇಕಾಗತ್ತೆ, ತಾವು ಬದುಕಿದೀವಿ ಅಂತಂದು. ಆ ರೀತಿ ಅದು ಪ್ರಮಾಣ ಪತ್ರವನ್ನು ಕೊಟ್ಟರೆ ಮುಂದಿನ ಒಂದು ವರ್ಷಕ್ಕೆ ಅದು ಮುಂದುವರಿತಾ ಹೋಗುತ್ತೆ. ಇದು ಕೂಡ ಅದೇ ರೀತಿನೇ. ಬೇರೆ ಬೇರೆ ಒಂದು ಹೇಗೆ ಇವಿದೆವಲ್ಲ ಪಿಂಚಣಿಗಳು, ಅದೇ ರೀತಿ ಇದು ಕೂಡ ಸರ್ಕಾರದಿಂದ ಬರುವಂಥ ಒಂದು ನಿಧಿ ನಮ್ಮ ರೈತರಿಗೆ. ಹಾಗಾಗಿ ಅವರು ವರ್ಷಕ್ಕೊಂದ್ಸರಿ ಆದರೂ ಇದನ್ನು ಮಾಡ್ತಾ ಇರಬೇಕಾಗತ್ತೆ ಬೇರೆ ಬೇರೆ ರೂಪದಲ್ಲಿ. ಈಗ ಆಧಾರಿತ ಒಂದು ಅವ್ರ ಮೊಬೈಲ್ಗೆ OTP ಬಂದ್ರೂ ಅದನ್ನು ಕೊಡೋದ್ರ ಮೂಲಕನೂ ಕೂಡ ಅವರು ಅದನ್ನ ಖಾತ್ರಿಪಡಿಸ್ಬೋದು. ಇದನ್ನ ರೈತರು ಖಚಿತಪಡಿಸ್ಕೋಬೇಕಾಗತ್ತೆ. ಇಲ್ಲಾಂದ್ರೆ ಕೆಲವರು ನಮಗೆ ಬರಲೇ ಇಲ್ವಲ್ಲ ಈ ಸರಿ ಅಂತ ಅಂದು ಹೇಳ್ತಾ ಇರ್ತಾರೆ. ಅದಕ್ಕೆ ಕಾರಣ ಅಂದರೆ ಅದು KYC ಇಲಾಖೆಯವರು ಪ್ರಕಟಣೆಯಲ್ಲಿ ಕೊಡ್ತಾರೆ, ಪತ್ರಿಕೆಯಲ್ಲಿ ಬರುತ್ತೆ, ನಮ್ಮ ಆಕಾಶವಾಣಿಗೂ ಕೂಡ ಕಳಿಸ್ಕೊಡ್ತಾರೆ. ಆ ಸಂದರ್ಭದಲ್ಲಿ ರೈತ ಸಂಪರ್ಕ ಕೇಂದ್ರಕ್ಕೆ ಅವರು ಹೋಗಿ ಇದನ್ನು ಮಾಡ್ಬೋದು. ಜೊತೆಗೆ ಅವರೇ ಕೂಡ ಮಾಡ್ಕೋಬೋದು. ಈಗ ಮೊಬೈಲ್ ಆ್ಯಪ್ಗಳು ಕೂಡ ಇರ್ತವೆ, ಅದ್ರ ಮೂಲಕ ಅವರು ಸ್ವಯಂ ದೃಢೀಕರಣವನ್ನು ಮಾಡಿಕೊಂಡು ಆ KYCಯನ್ನು ಮಾಡಿಸ್ಕೊಂಡ್ರೆ ಮತ್ತೆ ಒಂದು ವರ್ಷದವರೆಗೂ ಮುಂದುವರಿತಾ ಹೋಗುತ್ತೆ ಅವರ ಈ ಪ್ರಧಾನಮಂತ್ರಿ ಕಿಸಾನ್ ಸಂಬಂಧಿ ಒಂದು ಸ್ವೀಕರಿಸುವಂಥದ್ದು ಅವರ ಅರ್ಹತೆ. ಈಗ ಒಂದು ಬಿಡುವನ್ನು ತೆಗೆದುಕೊಳ್ಳೋಣ, ವಿರಾಮವನ್ನು, ನಂತರ ಮುಂದುವರಿಸೋಣ. ಖಂಡಿತ. ಕಾಡಬೇಕು ಕಾಡಬೇಕು ಎಂದು ಕಾಡಬೇಕು, ನಾಡನುಳಿಸಿ ಕಾಡನಳಿಸುವವರ ಕಾಡಬೇಕು. ಬೆಳೆದು ನಿಂತ ಮರ ಸುಂದರವಾದ ಕಾವ್ಯದಂತೆ ಮೋಹಕ, ಅದಕ್ಕಿಂತ ಚಿಲುವಾದ ಜೀವಿ ನಿಸರ್ಗದಲ್ಲಿ ಮತ್ತೊಂದಿಲ್ಲ. ಈ ಚಿಲುವನ್ನು ಆಸ್ವಾದಿಸೋಣ, ಗೌರವಿಸೋಣ, ಸಂರಕ್ಷಿಸೋಣ. ನಮ್ಮದು ಜಲ ನಮ್ಮದು, ನಮ್ಮದು ಜೀವ ಕುಲ, ಹಸಿರಿಲ್ಲದೆ ಉಸಿರಲ್ಲಿದೆ ಉಳಿಸಲು ಇರಲಿ ಚಲ. ನೆಲ ನಮ್ಮದು ಜಲ ನಮ್ಮದು, ನಮ್ಮದು ಜೀವ ಕುಲ, ಹಸಿರಿಲ್ಲದೆ ಉಸಿರಲ್ಲಿದೆ ಉಳಿಸಲು ಇರಲಿ ಚಲ. ಈಗ ವಿನೋದ್, ಮುಖ್ಯವಾಗಿ ಅರೇಬಿಕ ಕಾಫಿ ಕೊಯ್ಲು ಪ್ರಾರಂಭವಾಗ್ಬಿಟ್ಟಿದೆ ಈಗ. ಹೌದು, ರೋಬಸ್ಟನು ಕೂಡ ಎಲ್ಲಿ ಕೆಲವು ಕಡೆ ಪ್ರಾರಂಭವಾಗಿರ್ಬೋದು ಅಥವಾ ಮುಂದಿನ ತಿಂಗಳು ಪ್ರಾರಂಭ, ಕೆಲವು ಕಡೆ ಹಣ್ಣಾಗಿದೆ, ದೂರ ದೂರ ಹಣ್ಣಾಗಿದೆ. ಈ ಸಂದರ್ಭದಲ್ಲಿ ನಮಗೇನು ಅಂದರೆ ಒಂದು ವರದಿಗಳು ಬೇರೆ ಬೇರೆ ಕಡೆಯಿಂದ ಅಂದರೆ ಈ ಕಾಫಿ ಬೆರ್ರಿ ಬೋರರ್ ಹಾವಳಿ ಕಂಡು ಬರ್ತಾ ಇದೆ ಇಡೀ ಕೆಲವು ಪ್ರದೇಶದಲ್ಲಿ ಅಂತ ನಮಗೆ ಗೊತ್ತಾಗಿದೆ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ ಸರ್, ನಮಸ್ತೆ. ತಮ್ಮ ಹೆಸರು? ಲಕ್ಷ್ಮಣ್ ಅಂತ. ಲಕ್ಷ್ಮಣ್ ಅವರು ಎಲ್ಲಿಂದ ಮಾತಾಡ್ತಾ ಇದ್ದಾರೆ? ಗರಗಂದೂರ. ಹೌದು, ಮಾದಪ್ರಮುಖ ಗರಗಂದೂರು. ಲಕ್ಷ್ಮಣ್ ಅವರು ಯಾವ್ಯಾವ ಬೆಳೆ ಬೆಳಿತೀರಿ? ಮೊದಲು ಭತ್ತ ಬೆಳಿತೀವಿ ಸರ್, ಈಗ ಮುಳುಗಡೆ ಆದ ನಂತರ ಇಲ್ಲ. ಯಾವ ಇದ್ರಲ್ಲಿ ಮುಳುಗಡೆ ಆಯ್ತದ್ದು? ಹಾರಂಗಿ. ಹಾರಂಗಿ? ಹಾರಂಗಿ ಹಿನ್ನೀರು. ಹೌದು. ಭತ್ತ ಮತ್ತೆ ಭತ್ತ ಈಗ ಬೆಳೀತಾ ಇಲ್ವಾ? ಭತ್ತ ಈಗ ಇಲ್ಲ ಸರ್, ಅದನ್ನೆಲ್ಲ ಸ್ವಲ್ಪ ಉಳಿದಿತ್ತೆಲ್ಲ ಕಾಫಿ ಹಾಕಿದ್ರು. ಕಾಫಿ ಹಾಕಿದಾರ ಈಗ? ಹೌದು. ಕಾಫಿ ಜೊತೆಗೆ ಕರಿಮೆಣಸು ಇದೆ, ನಂತರ ಅಡಿಕೆ ಇದೆ, ತೆಂಗು ಇದೆ. ಓ, ಅಡಿಕೆನೂ ಇದೆಯಾ? ಹೌದು. ತೆಂಗು ಸ್ವಲ್ಪ ಮಟ್ಟಿಗೆ ಬೆಳೀತಾ ಇದ್ದೀರಿ? ಹೌದು. ಮುಖ್ಯವಾದ ಬೆಳೆ ಯಾವುದು ಲಕ್ಷ್ಮಣ್ ಇದರಲ್ಲಿ? ಕಾಫಿ ಮತ್ತೆ ಕರಿಮೆಣಸು ಸರ್. ಕಾಫಿ ಮತ್ತು ಕರಿಮೆಣಸು. ಯಾವ ಕಾಫಿ ಹಾಕೊಂಡಿದ್ದೀರಾ ನೀವೀಗ? ರೋಬಸ್ಟ ಮತ್ತೆ ಅರೇಬಿಕಾ ಸರ್. ಎರಡೂ ಇದೆ, ಅರೇಬಿಕಾ ರೋಬಸ್ಟ. ಚಂದ್ರಗಿರಿ ಎಲ್ಲ ಕಾಫಿ ಅರೇಬಿಕಾದಲ್ಲಿ ಚಂದ್ರಗಿರಿ. ಹೌದೌದು, ಅದನ್ನೇ ಹಾಕೊಂಡಿದ್ರೆ ಕೊಯ್ಲಿಗೆ ಈಗ ಪ್ರಾರಂಭ ಆಗಿದೆ ಅಲ್ಲ. ಅರೇಬಿಕಾ ಸ್ವಲ್ಪ ಕುಯ್ದು ಸರ್. ಮತ್ತೆ ಅದನ್ನ ಏನು ಚೆರ್ರಿ ಮಾಡ್ತೀರಾ ಅಥವಾ ನೀವು ಬೇಳೆ ಸ್ವಲ್ಪ ಚೆರ್ರಿ ಮಾಡ್ತೀವಿ, ಮೊದಲು ಪಲ್ಪರ್ ಇದೆ ಸರ್, ಆದ್ರೆ ಉಪಯೋಗಿಸ್ತಿಲ್ಲ ಅಷ್ಟು ಅಷ್ಟು ಮಾಡ್ತಾ ಇಲ್ಲ. ಮೊದಲು ಮಾಡ್ತಾ ಇದ್ದ ಜನ ಸಿಕ್ಕದಾಗ, ಈಗ ಕೆಲ್ಸಕ್ಕೆ ಈಸಿ ಆಗ್ತದೆ ಹಾಗೆ ಚೆರ್ರಿ ಮಾಡ್ಬಿಡ್ತೀವಿ. ಈಗ ಬೇಳೆ ಮಾಡೋದ್ರಿಂದ ಏನ್ ಅನುಕೂಲ ಅಂತೀರಾ ಲಕ್ಷ್ಮಣ್? ಬೇಗ ಒಣಗುತ್ತೆ, ಕ್ವಾಲಿಟಿನೂ ಇರುತ್ತೆ, ಬೆಲೆನೂ ಹೆಚ್ಚಿರುತ್ತಲ್ವಾ? ಬೆಲೆ ಸ್ವಲ್ಪ ಹೆಚ್ಚು ಸಿಗ್ತದೆ, ಮತ್ತೆ ಅದು ಕೆಲಸ ಜನ ಜಾಸ್ತಿ ಹಿಡಿತೆ ಕೆಲಸ. ಅದೇ ಅಂದ್ರೆ ಈಗ ಚೆರ್ರಿಗೂ ನೀವು ಮತ್ತು ಈ ಪಾರ್ಚ್ಮೆಂಟ್ಗೂ ಏನು ಖರ್ಚು ಬರುತ್ತಲ್ಲ, ಬೆಲೆ ವ್ಯತ್ಯಾಸದಲ್ಲಿ ಅದು ವರ್ಕೌಟ್ ಆಗುತ್ತಾ ನಿಮ್ಗೆ? ಆಗ್ತದೆ ಸರ್, ನಮ್ದೇ ಪಲ್ಪರ್ ಇದೆ ಆಗುತ್ತೆ, ಬೇರೆ ಕಡೆ ತಗೊಂಡಾಗ ಲಾಸ್ ಆಗ್ತದೆ ನಿಮಗೆ, ಅದು ಅಲ್ಲಿಗಲ್ಲಿಗೆ ಸರಿ ಹೋಗ್ಬೋದು. ಹೌದೌದು, ಶ್ರಮನೇ ಜಾಸ್ತಿ ಆಗುತ್ತೆ, ಚೆರ್ರಿ ಮಾಡೋದೇ ಒಳ್ಳೇದು ಅಂತ ನನಗೆ. ಹೌದು, ಹಾಗೆ ಆಗ್ಬಿಟ್ಟಿದೆ. ಈಗ ಏನಾಗಿಂತ ಡ್ಯಾಮ್ ನೀರು ಬೇಸಿಗೆಲೆಲ್ಲ ಇಳಿದೋಗ್ತದೆ, ಒಣಗಿಸಲಿಕ್ಕೆ ಬಹಳಷ್ಟು ಜಾಗ ಸಿಗ್ತದೆ, ಹಾಗಾಗಿ ಒಂದು 10-20 ಮಂದಿ ಎಲ್ಲ ಟಾರ್ಪಲ್ ಹಾಕಿ ಒಣಗಿಸ್ಬಿಡ್ತಾರೆ, ಈ ಶೆಡ್ ನೆಟ್ ಹಾಕಿ. ಪಾಪ ಕಾಫಿ ಬೆಳೀತಾರೆ ರೈತರು, ಅದನ್ನೆಲ್ಲ ತಕೊಳ್ಳೋರು ಬೇರೆ ಇರ್ತಾರೆ, ಗುತ್ತಿಗೆ ತಗೊಂಡು ಎಲ್ಲ ಇಲ್ಲಿ ತಂದು ಒಣಗಿಸ್ತಾರೆ. ದೊಡ್ಡ ಫ್ಯಾಕ್ಟ್ರಿ ಆಗಿ ಆಗಿರುತ್ತೆ ನೋಡ್ಲಿಕ್ಕೆ. ಅಂದ್ರೆ ಬೇರೆ ಮಾರಾಟಗಾರರೆಲ್ಲ ಕೊಂಡ್ಕೊಂಡು ಅದನ್ನ ಅವರೇ ಒಣಗಿಸ್. ಹೌದು, ತೋಟನೇ ಗುತ್ತಿಗೆ ತಗೊಂಡು ಇವ್ರು ಕುಯಿಸ್ತಾರೆ. ನಾವು ರೈತರು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಕೆಲಸದವ್ರಿಗೆ ಸಂಬಳ ಕೊಡ್ಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತೀವಿ, ಅದರ ಲಾಭ ಅವ್ರು ತಗೊಂಡು ನಮ್ಕಿಂತ ಒಂದಕ್ಕೆ ಎರಡರಷ್ಟು ಕೊಟ್ಟು ಕಾಫಿ ಕುಯಿಸಿ ತಂದು ಅವ್ರು ಒಣಗಿಸ್ಕೊಂಡು ಲಾಭ ಮಾಡ್ಕೊಳ್ತಾರೆ. ಅಂದ್ರೆ ಅವ್ರು ಕೊಯ್ಲು ಮಾಡುವಾಗ್ಲೂ ಪೂರ್ಣವಾಗೆಲ್ಲ ಕೊಯ್ಲು ಮಾಡ್ಕೊಳ್ತಾರೆ, ಯಾವ್ದು ಬಿಡಕ್ ಹೋಗ? ಮಾಡ್ತಾರೆ, ಒಂದೇ ಸರಿ ಕುಯ್ದು ಬಿಡ್ತಾರೆ, ಒಂದೇ ಸರಿ ಕೊಯ್ಲು ಮಾಡ್ಕೊಳ್ತಾರೆ, ಆಮೇಲೆ ವಿಂಗಡಿಸ್ಕೊಳ್ತಾರೆ ಕೊಯ್ಲು ಆದ್ಮೇಲೆ. ವಿಂಗಡಿಸೋದೇನಿಲ್ಲ ಸರ್, ಹಾಗೇನೆ ಚೆರಿ ಹೋಗುತ್ತೆ, ಚೆರಿಗೆ ಹೋಗ್ಬಿಡುತ್ತೆ ಎಲ್ಲ ಒಣಗಿಸ್ಕೊಂಡ್. ಈ ಸರಿ ಹೇಗಿದೆ ಇಳುವರಿ ಲಕ್ಷ್ಮಣ್? ತೊಂದ್ರೆ ಸರ್, ನಾವು ಸ್ಪ್ರಿಂಕ್ಲರ್ ಮಾಡ್ತೀವಿ, ಹಾಗಾಗಿ ಸ್ವಲ್ಪ ಪರವಾಗಿಲ್ಲ. ಪರವಾಗಿಲ್ವಾ? ಮನಸ್ಸಿಗೆ ಒಳ್ಳೇದಾಗ್ತದೆ ಸ್ಪ್ರಿಂಕ್ಲರ್ ಮಾಡೋದ್ರಿಂದ. ಹೌದು ಹೌದು, ಸ್ಪ್ರಿಂಕ್ಲರ್ ಈಗ ಒಂದೇ ಸತಿ ಮಳೆ ಸ್ಟಾರ್ಟ್ ಆಗಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಮನಸ್ಸಿಗೆ ಹೂ ಕಟ್ಲಿಕ್ಕೆ ತೊಂದರೆ ಆಗ್ತದೆ. ಹೌದು ಹೌದು, ಜಾಸ್ತಿ ಮಳೆ ಎಲ್ಲ ಕೊರತೆ ಹೋಗುತ್ತೆ. ಮೊದಲೇ ಅದು ನೀರಿಗೆ ಪ್ರಿಪೇರ್ ಆಗಿದ್ರೆ ಹೂ ಚಂದ ಬಂದು ಸೆಟ್ ಆಗ್ತದೆ. ಇನ್ನು ಸ್ವಲ್ಪ ಬಿಸಿಲು ಏರಿದ್ಮೇಲೆ ನೀರ್ ಕೊಡ್ತೀರಾ ಕರಿಮೆಣಸಿಗೆ? ಕೊಡ್ತೀವಿ ಸರ್, ಈಗಲೇ ಗಿಡದ ಬಿಡಕ್ ಹಾಕ್ತಾ ಇದೀವಿ, ಹೊಸ ಗಿಡ ನೆಟ್ಟಿದಕ್ಕೆಲ್ಲ. ಕನಿಷ್ಠ ಬೆಳೆದ ಬಳ್ಳಿಗಳಿಗೂ ತಿಂಗಳಿಗೆ ಒಂದು ಎರಡ್ ಸರಿ ಆದ್ರೂ ಕೊಡ್ಬೇಕು ಅಂತ ಹೇಳ್ತಾರೆ. ತಿಂಗಳಿಗೆ ಎರಡು ಮೂರು ಸತಿ ಕೊಟ್ರೆ ಒಳ್ಳೇದು ಸರ್. ಅಂದ್ರೆ ಕಾಳುಗಳು ಬಲಿತವೆ. ಹೌದು, ಕಾಳುಗಳು ಚೆನ್ನಾಗಿ ಬಲಿತವೆ, ಅದರಿಂದ ಇಳುವರಿನೂ ಕೂಡ ಚೆನ್ನಾಗಲ್ವಾ? ಹೌದು ಹೌದು, ಮುಂದಿನ ವರ್ಷಕ್ಕೂ ಚೆನ್ನಾಗಿ. ಅಂದ್ರೆ ನೀವು ಯಾವಾಗ ಮಾರ್ಚ್ಗೆ ಕೊಯ್ಲು ಮಾಡ್ತೀರಾ? ಅದು ಮಾರ್ಚ್ಗೆ ಸರ್. ಮಾರ್ಚ್ಗಲ್ವಾ, ಮಾರ್ಚ್ ಅಷ್ಟು ಬೇಕಾಗುತ್ತೆ. ಈಗ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಜನಗಳಿದ್ದಾಗಿ ಅನುಕೂಲ ನೋಡ್ಕೊಂಡು ಮಾಡ್ಕೊಂಡು ಹೋಗ್ತೀವಿ. ನಿಮ್ದು ರೋಬಸ್ಟ್ ತೋಟದಲ್ಲಿ ನೀರು ತೆಗಿತಾರಲ್ಲ ಟ್ರೆಂಚರ್ ಸರ್? ನೀರು ತೊಟ್ಟಿಲಿ ಗುಂಡಿ, ಅದು ಬಹಳ ಅಗತ್ಯ. ಅದು ತೆಗ್ದಲ್ಲಿ ಮೆಣಸಿಗೆ ಕೊಳೆ ರೋಗ ಇರೋದಿಲ್ಲ. ಅಂದ್ರೆ ನೀರೆಲ್ಲ ಬಸ್ತೋಗುತ್ತಲ್ವಾ? ನೀರು ನೋಡಿ ಅಡಿಗೆ ಹೋಗುತ್ತೆ. ಇಲ್ಲದ್ರೆ ಲಿಂಕ್ ಈಗ ನಿಮ್ಮ ಆಕಾಶವಾಣಿ ಹತ್ರ ಮಳೆ ಬಿದ್ರೆ ಮಳೆ ನಡ್ಕೊಂಡು ಹೋಗ್ತದೆ ಅಲ್ಲ ಲಿಂಕ್. ಕೆಳಗಡೆ ಚೈನಿಂಗ್ ಹೋಗುತ್ತೆ. ಅದನ್ನ ಕಟ್ ಮಾಡಿ ಇಳಿಸೋದು ಒಳ್ಳೇದು. ಮಣ್ಣಿಗೆ ಕರಿಮೆ ಅನಿಸ್ತು. ಬಳ್ಳಿಯಿಂದ ಎಷ್ಟು ದೂರದಲ್ಲಿ ತೆಗಿಬೇಕಾಗತ್ತ ಅದು? ಇದು ನಾವು ತೊಟ್ಲುಗುಂಡಿನ ಎಷ್ಟು? ಇಲ್ಲ, ಅದು ಅದು ಹೀಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಾವು ಕಾಫಿ ಗಿಡದ ಮಧ್ಯೆ ನೋಡ್ಕೊಳ್ತೀವಿ, ಮಧ್ಯೆ ಬರುವ ಹಾಗೆ. ಹೌದೌದು, ನಾಲ್ಕು ಕಾಫಿ ಗಿಡದ ಮಧ್ಯೆ ಬರುವ ಹಾಗೆ ನೋಡ್ತೀವಿ. ಹೌದೌದೌದು, ಒಂದಕ್ಕೆ ಒಂದು ಆಪೋಸಿಟ್ ಆಗಿ ತೆಗಿತೀವಿ ಆ ಲೈನ್ ಅಲ್ಲಿ. ಆ ಕಡೆ ಒಂದು ಈ ಕಡೆ ಒಂದು ಹಿಂಗೆ ಸ್ವಲ್ಪ. ಹೌದೌದು, ಒಂದು ಗುಂಡಿಗೆ ಒಂದು ಸಾಲಿಂದ ಇನ್ನೊಂದು ಸಾಲಿಗೆ ಡಿಫರೆನ್ಸ್ ತೆಗಿತೀವಿ. ಅಂದ್ರೆ ಇಡೀ ಜಮೀನೇ ಒಂದು ವ್ಯಾಪಿಸ್ಕೋಬೇಕು ಹಂಗೆ ಮಾಡ್ಬೇಕಾಗತ್ತೆ ಆ ಕಡೆ. ಹೌದೌದು, ಹಾಗೆ ಮಾಡಿದಾಗ ನೀರಲ್ಲಿ ಹಿಂಗುತ್ತೆ, ಕೊಳೆ ಕಮ್ಮಿ ಆಗುತ್ತೆ. ನೀರು ಹಿಂಗುತ್ತೆ, ಏನಾದ್ರೂ ಮಣ್ಣು ಕೊಚ್ಚಣೆ ಆಗ್ತಾ ಇದ್ರೆ ಅದು ಸಂಗ್ರಹ ಆಗುತ್ತೆ ಅಲ್ಲಿ. ತರಗೆಲೆಗಳು ಅವೆಲ್ಲ ಬಿದ್ರೆ ಅಲ್ಲಿ ಎಲ್ಲ ಕಳ್ತು ಗೊಬ್ಬರನೂ ಆಗುತ್ತೆ. ಹೌದೌದು. ಇಳುವರಿ ಮಟ್ಟ ಎಷ್ಟು ನಿರೀಕ್ಷೆ ಮಾಡ್ತೀರಾ ಕಾಫಿನಲ್ಲಿ? ಕಾಫಿಯಲ್ಲಿ ಒಂದು 21-25 ಚೀಲ ಅಥವಾ 30 ಚೀಲ. 30 ಚೀಲದವರೆಗೂ ಕೊಯ್ತೀರಾ? ಹೌದು ಸರ್, ಅದು ಗಿಡದ ಮೇಲೆ ಕಂಡೀಷನ್ ಅಲ್ಲಿ ಇರುತ್ತೆ. ಗಿಡನ ಯಾವಾಗಲೂ ನಾವು ಆಕಾರ ಕೊಡೋದು ಬಹಳ ಮುಖ್ಯ ಚಿಕ್ಕದಲ್ಲೇ. ಸರಿ ಸರಿ, ಗಿಡಕ್ಕೆ ಮೊದಲ ಸ್ಟೆಪ್ ಎರಡನೇ ಸ್ಟೆಪ್ ಅದನ್ನ ಸರಿ ನೋಡ್ಕೊಂಡ್ರೆ ಸರಿ ಬರುತ್ತೆ, ಇಲ್ಲದ್ರ ಮೇಲೆ ಕೊಡೆನಾಗಿದ್ದು ಕಾಪಿ ಕಮ್ಮಿ ಇಡುತ್ತೆ, ಗಿಡ ಮಾತ್ರ ನೋಡ್ಲಿಕ್ಕೆ ತೋಟ ಹಸುರ ಆಗಿರುತ್ತೆ ಅಷ್ಟೇ. ಇನ್ನ ಅಡಿಕೆನೂ ಹಾಕೊಂಡಿದೀರಾ? ಹೌದೌದು. ಅಡಿಕೆ ಅವು ಎಷ್ಟು ಅಡಿಕೆ ಮರ? 150 ಮರ ಇದೆ, 140 ತೆಂಗಿನ ಮರ ಇದೆ. ಅವೆಲ್ಲ ಫಲ ಕೊಡ್ತಾ ಇದಾವ? ಹಾ ಫಲ ಕೊಡ್ತಾ ಇದೆ, ಆದ್ರೆ ಕಾಫಿ ತೋಟದಲ್ಲಿ ತೆಂಗಿನ ಮರ ಬರೋದು ಕಷ್ಟ. ನಿಮ್ಮ ಒಂದು ಅಡಿಕೆ ದೂರ ದೂರ ಹಾಕೊಂಡಾಗ ಬರುತ್ತೆ. ದೂರ ದೂರ ಹಾಕೋಬೇಕು. ಹೌದೌದೌದು. ಎಷ್ಟು ಮೀಟರ್ಗೆ ಒಂದು ಹಾಕೊಳ್ತೀರಾ ಅಡಿಕೆನ? ಅಡಿಕೆ ಮರ ಅಡಿಕೆನ ಸಾಧಾರಣ ಒಂದು 20 ಫೀಟ್ 20-30 ಫೀಟ್ಗೆ ಹಾಕ್ತೀವಿ ಸರ್, ಒಂದ್ ಲೈನ್ ಬಿಟ್ಟು ಒಂದೊಂದು ಹಾಕ್ತೀವಿ, ಅದು ಕಾಫಿ ಲೈನ್ ಬರುತ್ತೆ. 8-10 ಮೀಟರ್ ಆಗ್ತಾ ಇಲ್ಲ, ಅದ್ರ ಬದಲಿಗೆ ಅಲ್ಲಿ ಹಾಕೊಂಡು ಹೋಗ್ತೀವಿ. ಯಾಕಂದ್ರೆ ಅದು ಕಾಫಿ ಜೊತೆಗೆ ಇವತ್ತು ಅಡಿಕೆನೂ ಒಳ್ಳೆ ಲಾಭದಾಯಕ ಅಂತ ಬಹಳ ಜನ ರೈತರು ಅಭಿಪ್ರಾಯ ಪಡ್ತಾ ಇದಾರೆ. ಅದು ಒಳ್ಳೆನೆ ಬೆಲೆನೂ ಇದೆಯಲ್ವಾ? ಒಳ್ಳೆ ಬೆಲೆನೂ ಕೂಡ. ಈಗ ಒಂದು ಪ್ರಶ್ನೆ ಲಕ್ಷ್ಮಣ್ ಅವರು, ಈ ಕಾಫಿ ಬೆಳೆನಲ್ಲಿ ಈ ಬೆಳೆ ಬಲಿವಾಗ ಒಂದು ಕೀಟ ಕಾಣಿಸ್ಕೊಳ್ಳುತ್ತೆ. ಮೊದ್ಲೇ ಹೇಳಬಿಟ್ರೆ ಸರಿಯಾಗಿ. ಈಗ ಈಗ ಏನಾಯ್ತು ಅಂತ ಹೇಳಿದ್ರೆ, ಕಡಿಮೆ ಕೆಜಿಗೆ 1 ರೂಪಾಯಿ ಹಸ್ಕು ಸಿಕ್ತದೆ ತಗೊಂಬಂದೆ ಎಲ್ಲಿಂದ, ಕ್ಯೂರಿಂಗ್ ವರ್ಕ್ಸ್ ಇಂದ. ಏನಕ್ಕೆ ಅದು, ಏನಕ್ ಬಳಸಕ್ಕೆ? ಅದು ಗೊಬ್ಬರ ಆಗ್ತದಲ್ಲ ಅಂತ ಸುಮ್ನೆ ವೇಸ್ಟ್ ಪುಡಿ ಅಂತ ತಗೊಂಬಂದೆ. ಕಾಫಿನೇನೆ? ಕಾಫಿ ವರ್ಕ್ಸ್ ಇಂದ. ಅದ್ರಲ್ಲಿ ಏನಾಯ್ತು ಅಂದ್ರೆ ಬೆರಿ ಬೋರರ್ ಬಹಳ ಬಂದ್ಬಿಡ್ತದೆ ನಮ್ ತೋಟಕ್ಕೆ. ನೋಡಿ ನೋಡಿ ನೋಡಿ, ಅದೇ ಬಹಳ ಇರ್ತದೆ. ಅದನ್ನ ಕಾಂಪೋಸ್ಟ್ ಮಾಡಿ ಹಾಕಿದ್ರೆ ಪರವಾಗಿಲ್ಲ, ಹಾಕಿ ಹಾಕಿದಾಗ ಸಿಕ್ಕಾಪಟ್ಟೆ ಆಗ್ಬಿಡ್ತು. ಅದೇ ಅದೇ ಬೆರಿ ಬೋರರ್ ಅದು ಹಾರಕ್ಕೆ ಅದಕ್ಕೆ ಶಕ್ತಿ ಇಲ್ಲ. ಕುಯ್ದಾಕಿದ ಕಾಫಿಯಲ್ಲಿ ಸಮೇತ ಹೌದು, ಈ ಮಜ್ಜಿಗೆ ಉಮ್ಮಣಿಯನ್ನ ಹುಳ ಹೇಳ್ತಾರಲ್ಲ ಹಾಗೆ ಹಾರತಾ ಇರ್ತದೆ. ಜಾಸ್ತಿ ದೂರಕ್ಕೆ ಹಾರೋದಿಲ್ಲ, ಜಾಸ್ತಿ ದೂರಕ್ಕೆ ಹಾರಕ್ಕಾಗಲ್ಲ. ಆದ್ರೆ ಈ ಅದು ಏನ್ ಕಾಫಿ ಬೀಜಗಳಿಗೆ ಕಾಯಿಗಳಿಗೆ ತೊಂದರೆ ನಾಭಿಲೆ ಒಳಗಡೆ ನುಗ್ಗಿ ಅದ್ರಲ್ಲಿ ಏನಿರೋದಿಲ್ಲ, ಜಳ್ಳೆ ಆಗಿರ್ತದೆ. ಜಳ್ಳೆ ಆಗಿರುತ್ತೆ. ನೀವು ಉಗ್ರಾಣದಲ್ಲಿ ಏನಾದ್ರು ನಿಮ್ದು ಚೆರ್ರಿ ತುಂಬಿಟ್ಟಿದ್ರೆ ಸ್ವಲ್ಪ ದಿನ ಬಿಟ್ಟು ಎತ್ತರೆ ಪದರವಾಗಿದೆಯಲ್ಲ ಪೌಡರ್ ಆಗಿರ್ತದೆ ಒಳಗಡೆ. ಹೌದೌದು. 1990 ದಶಕದಲ್ಲಿ ಕಂಡು ಬಂದಿದ್ದು. ಈಗ ನಮ್ಮ ಅಸಂಪ್ರದಾಯಿಕ ಪ್ರದೇಶಗಳಿದಾವ, ಅವನ್ ಬಿಟ್ಟು ಎಲ್ಲಾ ಕಡೆ ಹಬ್ಬಿಟ್ಟಿದೆ ಅದು. ನಮ್ಮ ತಮಿಳ್ನಾಡು ಜಾಸ್ತಿ ಮಳೆ ಇದ್ರೆ ಸ್ವಲ್ಪ ಕಮ್ಮಿ ಆಗ್ಬಹುದು. ಜಾಸ್ತಿ ಮಳೆ ಇದ್ದಾಗ ಕಡಿಮೆ ಆಗುತ್ತೆ, ಒಣ ವಾತಾವರಣ ಇದ್ದಾಗ ಕೀಟಗಳು ಜಾಸ್ತಿ ಆಗದೆ ಯಾವಾಗ್ಲೂ. ಹೌದೌದು. ಮತ್ತೆ ಟಾರ್ಪಲ್ ಹಾಕಿ ಕಾಫಿ ಕುಯ್ಯೋದ್ರಿಂದ ಕೆಳಗಡೆ ಬಾಕಿ ಆಗುದಿಲ್ಲ. ಹೌದೌದು. ಹಾಗೆ ಅದು ಒಟ್ಟಿಗೆ ಬರುತ್ತೆ. ಅದನ್ನೇ ನಿರ್ವಹಣಾ ಕ್ರಮದಲ್ಲೇ ಮುಖ್ಯವಾಗಿ ಹೇಳ್ತಾರಲ್ಲ ವಿಜ್ಞಾನಿಗಳು. ಹೌದೌದು. ಮತ್ತೆ ಈ ಎಲೆಗಳನ್ನೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕೆರೆದು ಗುರುತಿ ನೀರು ಚರಂಡಿ ಒಳಗೆ ಹಾಕಿ ಮಣ್ಣೊಳಗೆ ಮುಚ್ಚುತ್ತಾರೆ, ಅದರಿಂದ ಕಂಟ್ರೋಲ್ ಬರುತ್ತೆ. ಹೌದೌದು. ಅಂದ್ರೆ ಸ್ವಲ್ಪ ಆಳಕ್ಕೆ ಮುಚ್ಚಬೇಕಾಗತ್ತೆ. ಮೇಲ್ ಮುಚ್ಚಿಬಿಟ್ರೆ ಮತ್ತೆ ಅದು ಒಂಥರ ಕೋಶಕ್ಕೆ ನಾವು ಅದಕ್ಕೆ ಅನುಕೂಲ ಮಾಡ್ಕೊಟ್ಟಂಗ ಆಗತ್ತಾಗ ಸ್ವಲ್ಪ ಒಂದು ಅರ್ಧ ಅಡಿ ಆದ್ರೂ ಆಳಕ್ಕೆ ತೆಗಿಬೇಕಾಗತ್ತೆ ಗುಂಡಿ. ಒಟ್ಟಾರೆ ಕೃಷಿ ಲಾಭದಾಯಕ ಅನ್ಸುತ್ತೆ ಲಕ್ಷ್ಮಣ್ ಅವರು. ಈಗಂತೂ ಖಂಡಿತ ಲಾಭದಾಯಕ. ಯಾರು ಸಹಾಯ ಮಾಡ್ತಾರೆ ತಮ್ಗೆ ತಮ್ಮ ಕೃಷಿನಲ್ಲಿ? ಮಕ್ಕಳೆಲ್ಲ ಹೊರಗಡೆ ಸರ್, ಕೆಲಸದವರು ಇರ್ತಾರೆ. ನೀವು ಸಕ್ರಿಯವಾಗಿ ಪಾಲ್ಗೊಳ್ತೀರಾ? ಸುತ್ತಲಿ ಇರ್ತೀನಿ, ಆದ್ರೂ ನಡೀತದೆ. ಈಗ ಬೇರೆ ರೈತರು ನಿಮ್ಮನ್ನ ಸಂಪರ್ಕಿಸಬೇಕು ಅಂದ್ರೆ ನಿಮ್ ದೂರವಾಣಿ ಸಂಖ್ಯೆ 9-9-4-9-6. ನಾನು ರೈತ ಸಂಘದಲ್ಲಿ ಸಂಚಾಲಕ ಕೆಲಸ ಮಾಡ್ತೀನಿ. ಸಂಘಟನೆ ಇರ್ಬೇಕು ಬಿಡಿ, ಸಂಘಟನೆ ಇರ್ಬೇಕು. ನಿಮ್ಮ ಆಕಾಶವಾಣಿಗೆ ಬಹಳ ಹಿಂದೆ ಬಂದಿದ್ದೆ. ಸರಿ ಸರಿ. 9-4-4-9-6 ಅಮ್ಮ 9-4-4-9-6 2-7-2-7-3-2-7-3-2-7. ಒಳ್ಳೆ ಮೆನ್ಸ್ ಬಗ್ಗೆ ನಾನು ಒಳ್ಳೆ ಇದು ಕೊಡ್ತೀನಿ. ನಾನು ಕೆಲವರು ಹೇಳ್ತಾರೆ, ಬ್ಯಾಂಕ್ ಅಲ್ಲಿ ಒಬ್ರು ಹೇಳ್ತಾ ಇದ್ರು, ಡಿಸಿಸಿ ಬ್ಯಾಂಕ್ ಅಲ್ಲಿ ಬಂದಾಗ ಏನು ಬರೋದಿಲ್ಲ ಅಂತ. ಖಂಡಿತ ಬರ್ತದೆ, ಪ್ರಯತ್ನ ಮಾಡೋದಿಲ್ಲ ಅವರು. ಅದೇ ಅದೇ. ಇಲ್ಲ, ಒಳ್ಳೆ ಮೆಣಸು ಈಗ ಒಳ್ಳೆ ಬೆಲೆ ಬರ್ತಾ ಇದೆಯಲ್ಲ, 600 ರೂಪಾಯಿ ಎಲ್ಲ ಬೆಲೆ ಬರ್ತದೆ. ಮತ್ತೆ ಮಳೆದ ನೆಪ ಹೇಳ್ತಾರೆ, ಅದು ಅಲ್ಲ. ಅದು ಅವನು ಹೇಳ್ತಾನೆ ಬರೋದಿಲ್ಲ ಅಂತ, ಇವನು ಬರೋದಿಲ್ಲ ಅಂತ ಹೇಳ್ತಾನೆ, ಅದಲ್ಲ ಅದು. ಇಲ್ಲ, ಒಳ್ಳೆ ಮೆಣಸು ಒಳ್ಳೆ ಬೆಲೆ ಸಿಗುತ್ತೆ, ಬಹಳ ಜನ ಅದನ್ನ ಬೆಲೆ ಸಿಗುತ್ತೆ ಸರ್, ಪ್ರಯತ್ನ ಮಾಡ್ಬೇಕಷ್ಟೇ. ಮತ್ತೆ ಗಿಡಗಳು ಕಾಪಾಡ್ಕೊಳ್ಳೋದು ಬಹಳ ಸ್ವಲ್ಪ ಎಲ್ಲಾರು ಕಷ್ಟ ಅಂತ ಪ್ರತಿ ವರ್ಷ ಸುಣ್ಣ ಕೊಡ್ಬೇಕು ಅಂತ ಹೇಳ್ತಾನೆ. ಈಗ ಅದೇ ಇದು ಏನ್ ಪೆಪ್ಪರ್ ಬರೋದಿಲ್ಲ ಅಂತ ಹೇಳಿದ್ರು. ಅವ್ರಿಗೆ ಹೇಳಿದೆ, ಸ್ಪೈಸ್ ಬೋರ್ಡ್ಗೆ ಯಾವಾಗ ಹೋಗಿದ್ದೀರಾ ಅಂತ. ಅವ್ರು ಹೇಳಿದ್ರು ಇಲ್ಲ ಅಂತ ಹೇಳಿ. ನಾವು ಆಸ್ಪತ್ರೆಗೆ ಹಾಗೆ ಹೋಗ್ತೀವಿ, ಅದು ಅದು ಅಗತ್ಯ ಇದೆ ಅದು. ಹೌದೌದು. ಅಂದ್ರೆ ಬೇರ್ಗಳು ಬಹಳ ಸೂಕ್ಷ್ಮ ಆಗಿರ್ತವೆ, ಗಾಯ ಮಾಡಬಾರದು, ಹೌದೌದು, ನನಗೆ ಅದು ಗೊತ್ತೇ ಇರಲಿಲ್ಲ. ಅದು ಒಂದ್ಸತಿ ಆಗುತ್ತೆ ಮನೆ ಎಲ್ಲ ಸತ್ತೋಗ್ಬಿಟ್ಟಿತ್ತು. ಅದೇ ಅದೇ ಅದು ಅದೊಂದು. ಮತ್ತೆ ಮತ್ತೆ ಸ್ಪೈಸ್ ಬೋರ್ಡ್ ಗಿರೀಶ್ ಅವ್ರ ಅಂತ ಹೇಳಿದ್ರು, ಏ ಅದ್ರ ಮಕ್ಳಿಗೆ ಹೋಗ್ಬಾರ್ದು ಅಂತ. ಅದೇ ಅದೇ ಅಲ್ಲಿ ಮುಚ್ಚಲ್ ಮಾಡೋದು ಬಹಳ ಮುಖ್ಯ. ಈಗ ನಮ್ದು ಮುಚ್ಚಲ್ ಮಾಡಿ ಆಯ್ತು ಸುತ್ತು. ಅಂದ್ರೆ ಈಗ ಮಳೆ ಕಡಿಮೆ ಆದ್ಮೇಲೆ ಮುಚ್ಚಿಗೆ ಮಾಡ್ಬೇಕು. ಹೌದು, ಮಳೆ ಜಾಸ್ತಿ ಇರುವಾಗ ತೆಗಿಬೇಕಾಗತ್ತೆ ಅಲ್ಲಿ. ತೆಗೆದ್ಬಿಡ್ಬೇಕು ಮಳೆ ಹೋಯ್ತು ಅಂತ ಹೇಳುವಾಗ ಕೆರೆ ಕೂಡಿಸ್ಬಿಟ್ಟಾಗ. ಹೌದು, ಚರ್ಚೆ ಮಾಡಿದಾಗ ಮನೆ ಕೊಟ್ಟಾಗ ಚೆನ್ನಾಗಿರುತ್ತೆ. ನೀರು ಒಂದು ಆಶ್ರಯ ಇದ್ರೆ ಹದಿನೈದು ದಿನಕ್ಕೊಂದ್ಸರಿ ಅದು ನನಗೆ ಅಲ್ಲಿ 3 ಎಕರೆಗೆ 40 ಲಕ್ಷ ಬಂದು ಮಂಡ್ಯದಲ್ಲಿ ಆ ಕಡೆ ಹೇಳುವಾಗ ನನಗೆ ಆಶ್ಚರ್ಯ ಆಗ್ತದೆ. ಮೊನ್ನೆ ವ್ಯಾಟ್ ಸಪ್ಲೈ ಏನೋ ನೋಡ್ತಾ ಇದ್ದೆ, ರಾತ್ರಿ ಲೈಟ್ ಹಾಕ್ಬಿಟ್ಟು ಬೆಳೆಸ್ತಾರಂತೆ, ಬೆಳಕಲ್ಲಿ ಅದು ಕೆಲಸ ಮಾಡ್ತಾ ಇರ್ತಂತೆ. ಇಲ್ಲ, ಸಾಂಪ್ರದಾಯಿಕ ಪ್ರದೇಶದಲ್ಲೆಲ್ಲ ಸಾಕಷ್ಟು ಈಗ ಬೆಳೀತಾ ಇದಾರೆ. ಮುಂದಿನ ಅಡಿಕೆನಾಗೆ ಆಗ್ಬೋದು ಅಂತ ಎಲ್ಲ ಕಡೆ. ಈ ಬಿರುಬಿಸಿಲ ಪ್ರದೇಶದಲ್ಲಿ ಇವತ್ತು ಏಲಕ್ಕಿ ಬೆಳೆಯೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ ರೈತರು, ಒಳ್ಳೆ ಬೆಲೆ ತಗೋಬೇಕು ಅನ್ನೋದು, ಒಳ್ಳೆ ಬೆಳೆ ತಗೋಬೇಕು ಅಂತ. ಅದೇ ಸರಿ, ಇಲ್ಲಿ ತಾಕೇರಿ ಇಲ್ಲೆಲ್ಲ ಒಳ್ಳೆ ಬಹಳ ಒಳ್ಳೆ ಸೈಜ್ ಬಹಳ ಡ್ರೈವಿಂಗ್ ಮಿಷಿನ್ ಅದು ಇದೆಲ್ಲ ಹಾಕಿ ಒಂದ್ಸರಿ ನೋಡಿದೆ ಸರ್, ಬಹಳ ಚೆನ್ನಾಗಿ. ಅವ್ರ ಆಕಾಶವಾಣಿಯಲ್ಲಿ ಮಾತಾಡಿದ್ರು ಒಂದು 4-5 ವರ್ಷ ಹಿಂದೆ. ಸರಿ ಸರಿ ಸರಿ ಸರಿ ಸರಿ, ಲಕ್ಷ್ಮಣ್ ಅವರು ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ಕಾರ ಸರ್. ನಮಸ್ಕಾರ, ನಮಸ್ಕಾರ. ಥ್ಯಾಂಕ್ ಯು ಸರ್. ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡ್ರು, ಮತ್ತು ಅವರಿಗೆ ನಾವು ಕೇಳಿದಂಥ ಪ್ರಶ್ನೆಗೆ ತಕ್ಷಣವೇ ಗೊತ್ತಾಗೋಯಿತು. ಹೌದು, ಈ ಕೊಡಗು ಜಿಲ್ಲೆ ಸುಮಾರು ಕಡೆ ಈ ಬೆರಿಬುರರ ಹಾವಳಿ ಕಂಡುಬಂದಿದೆ ಅಂತ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರು ವಿವಿಧ ಮಾಧ್ಯಮಗಳ ಮೂಲಕ ಈಗ ರೈತರ ಗಮನಕ್ಕೆ ತಂದಿದ್ದಾರೆ. ಈ ವರ್ಷ ಹೆಚ್ಚಾಗಿ ಕಾಣಿಸ್ಕೊಂಡಿದೆ. ಮಳೆನೂ ಜಾಸ್ತಿ ಇತ್ತು, ಜೊತೆಗೆ ಬಿಸಿಲು, ಒಣ ವಾತಾವರಣ, ಮತ್ತು ನಾವು ಸರಿಯಾಗಿ ಕೊಯ್ಲು ಮಾಡಲಿಲ್ಲ ಅಂದರೆ ಕಳೆದ ವರ್ಷದ ಒಂದು ಫಸಲು ಏನಾದರೂ ಗಿಡದಲ್ಲಿ ಉಳಿತು, ಕೆಳಗಡೆ ಬಿದ್ದಿರುವಂಥ ಫಸಲು. ಮತ್ತು ಈ ಮರ ಕಾಫಿ ಅಂತೀವಿ, ಅಲ್ಲೂ ಕೂಡ ಕೊಯ್ಲು ಮಾಡಲಿಲ್ಲ ಅಂದರೆ ಅಲ್ಲೆಲ್ಲ ವಂಶಾಭಿವೃದ್ಧಿಗೆ ಅವಕಾಶ ಇರುತ್ತೆ ಈ ಬೆರಿಬೋರರಿಗೆ. ಮುಖ್ಯವಾಗಿ ಅಂತ ಅಂದರೆ ಇದು ಏಕ ಬೆಳೆ ಕೀಟ, ಕಾಫಿ ಬಿಟ್ಟು ಬೇರೆ ಯಾವುದಕ್ಕೂ ಇಷ್ಟಪಡಲ್ಲ. ಮತ್ತು ಬೇಳೆ ಬಲಿಯೋದನ್ನೇ ಕಾಯ್ತಾ ಇರುತ್ತಂತ ನೋಡಿ, ಆ ನಾಭಿ ಪ್ರದೇಶ ಇರುತ್ತಲ್ಲ ಅಲ್ಲೇ ಕಾಯ್ತಾ ಇರುತ್ತಂತೆ. ಅದು ಬೇಳೆ ಬಲಿಯುವಂಥ ಸಂದರ್ಭದಲ್ಲಿ ಆ ಸುವಾಸನೆಗೆ ಅದು ಆಕರ್ಷಿತವಾಗಿ ಒಳಗಡೆ ಹೋಗುತ್ತಂತೆ, ಕೊರ್ಕೊಂಡು ಆ ಬೇಳೆ ಎಲ್ಲ ತಿಂದು ಅಲ್ಲೇ ಮೊಟ್ಟೆ ಇಟ್ಟು ಕೋಶಾವಸ್ಥೆನೂ ಅಲ್ಲೇ ಹೊಂದುತ್ತಂಥದ್ದು. ಮತ್ತು ಅವೆಲ್ಲ ಮರಿಗಳು, ಮತ್ತು ಅವೆಲ್ಲ ಆಗಿ ಮತ್ತೆ ಗಂಡು ಹೆಣ್ಣು ಸೇರಿ ಮತ್ತೆ ಮೊಟ್ಟೆ ಇಡೋದು, ಹೆಣ್ಣು ಇರೋದು. ಗಂಡು ಕೀಟ ಸತ್ತೋಗ್ಬಿಡುತ್ತೆ ಅದು ಎರಡು ಸೇರಿದ ಮೇಲೆ, ಮತ್ತೆ ಇದು ಮೊಟ್ಟೆ ಇಟ್ಟು ಮತ್ತೆ ಅದು ಹಂಗೆ ಮುಂದುವರಿತಾ ಹೋಗುತ್ತೆ. ಇಡೀ ಬೇಳೆ ತಿನ್ನೋದ್ರಿಂದ ಒಂದೇನು ಅಂತಂದ್ರೆ ಎರಡು ಬೇಳೆನಲ್ಲಿ ಒಂದು ಮಾತ್ರ ತಿನ್ನುತ್ತಂತೆ, ಕೆಲವು ಸಂದರ್ಭದಲ್ಲಿ ಎರಡು ತಿನ್ನುತ್ತಂತೆ, ಬಹುತೇಕ ಇದರಲ್ಲಿ ಒಂದು ಬೇಳೆ ತಿನ್ನುತ್ತಂತೆ. ಮತ್ತೆ ಅದು ಅಭಿವೃದ್ಧಿ ಆಗಲಿ, ಅಭಿವೃದ್ಧಿ ಆಗಿ ಬೇರೆ ಅವಕ್ಕೆ ಆಹಾರ ಇರಲಿ ಅಂತ ಇದ್ರು ಇರ್ಬೋದು, ಮೊಟ್ಟೆ ಎಲ್ಲ ಇಟ್ಟಿರುತ್ತಲ್ಲ. ಹಾಗಾಗಿ ಸರಿಯಾಗಿ ಕೊಯ್ಲು ಮಾಡೋದು ಒಂದು. ಮತ್ತು ಈಗ ಈ ಬ್ರೋಕಾ ಬಲೆಗಳು ಅಂತ ಬಂದಿದ್ದಾವೆ ಈ ಆಕರ್ಷಿಸೋದಕ್ಕೆ, ಅವುಗಳನ್ನು ನಾವು ಮುಖ್ಯವಾಗಿ ಬಳಸ್ಕೋಬೇಕು. ನಮ್ಮ ತೋಟದಲ್ಲೂ ಇಟ್ಕೋಬೋದು, ಜೊತೆಗೆ ನಮ್ಮ ಕಣದ ಸುತ್ತಲೂ ಇಡಬೇಕಾಗತ್ತೆ, ಮತ್ತು ನಮ್ಮ ಉಗ್ರಾಣ. ಏಕೆಂದರೆ ಇವು ಮುಖ್ಯವಾಗಿ ಪ್ರೌಢ ಕೀಟಗಳನ್ನೇ ಆಕರ್ಷಿಸುವಂಥದ್ದು ಈ ಬಲೆಗಳು. ಹಾಗಾಗಿ ನಾವು ಈ ಬೆರಿಬೋರರ ಕಡೆಗೆ ವಿಶೇಷವಾದ ಗಮನ ಕೊಡಬೇಕಾಗತ್ತೆ. ಯಾಕೆಂದರೆ ರಾಸಾಯನಿಕವನ್ನು ಅಷ್ಟು ಶಿಫಾರಸು ಮಾಡಲ್ಲ. ಬೆವೇರಿಯ ಬ್ಯಾಸಿಯಾನ ಅಂತ ಒಂದು ಶಿಲೀಂಧ್ರ, ಅದನ್ನು 1 ಕಿಲೋಗ್ರಾಮ್ ಬೆವೇರಿಯ ಬ್ಯಾಸಿಯಾನ ಶಿಲೀಂಧ್ರವನ್ನು 1 ಬ್ಯಾರಲ್ ನೀರಿಗೆ ಹಾಕ್ಕೊಂಡು ಸ್ವಲ್ಪ ಅಂಟು ಪದಾರ್ಥ ಹಾಕ್ಕೊಂಡು ಸಿಂಪರಣೆ ಮಾಡ್ಬೋದು ಅಂತಾರೆ. ಅಂದರೆ ಅವಾಗ ತೇವಾಂಶ ಇರಬೇಕು, ಸ್ವಲ್ಪ ವಾತಾವರಣದಲ್ಲಿ ತೇವಾಂಶನೂ ಇರಬೇಕು. ವಾತಾವರಣದಲ್ಲಿ ತೇವಾಂಶ ಇದ್ದಾಗ ಅದು ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಶಿಲೀಂಧ್ರ. ಅದು ಅದ್ರ ಮೇಲೆ ಒಂದು ರೀತಿ ಸೋಂಕನ್ನು ಉಂಟು ಮಾಡಿಕೊಂಡು ಆ ನಾಭಿ ಪ್ರದೇಶದ ಮೂಲಕನೂ ಒಳಗಡೆ ಹೋಗುತ್ತೆ ಅಂತ ಶಿಲೀಂಧ್ರ. ಅದರಿಂದ ಕೀಟದ ವಿವಿಧ ಹಂತಗಳನ್ನು ನಾಶ ಮಾಡುತ್ತೆ ಅಂತ. ಈಗ ನಮ್ಮ ಕಾರ್ಯಕ್ರಮದ ಅವಧಿ ಮುಗಿತಾ ಬಂತು, ಪೇಟೆ ಧಾರಣೆ ಕಡೆಗೆ ಗಮನ ಕೊಡೋಣ ಅಲ್ವಾ? ಹಾಂ ಸರ್. ಕಾಫಿ ಮಂಡಳಿಯು ಕ್ರೋಢೀಕರಿಸುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 28,000 ರೂಪಾಯಿಯಿಂದ 28,400 ರೂಪಾಯಿ, ಅರೇಬಿಕಾ ಚೆರಿ 14,200 ರೂಪಾಯಿಯಿಂದ 14,700 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 16,500 ರೂಪಾಯಿಯಿಂದ 17,500 ರೂಪಾಯಿ, ರೋಬಸ್ಟಾ ಚೆರಿ 10,300 ರೂಪಾಯಿಯಿಂದ 10,700 ರೂಪಾಯಿ. ಇನ್ನು ನಮ್ಮ ನಾಳಿನ ಕೃಷಿ ರಂಗದಲ್ಲಿ ಈ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ಒಂದು ಪ್ರಶಸ್ತಿಗೆ ಪಾತ್ರರಾದಂಥ ರೈತ ಬಾಂಧವರು ಪಿ ಎ ನಂದಕುಮಾರ್ ಅವರ ಒಂದು ಜೇನು ಕೃಷಿ ಅನುಭವಗಳನ್ನು ನಾವು ತಿಳ್ಕೊಳ್ಳೋಣ. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಕರೆ ಮಾಡಿದಂಥ ರೈತ ಬಾಂಧವರಿಗೆ ಮತ್ತು ಈ ಕಾರ್ಯಕ್ರಮ ಆಲಿಸಿದಂಥ ಎಲ್ಲರಿಗೂ ನಮಸ್ಕಾರ ತಿಳಿಸ್ತಾ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ. ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ, ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ನಿಧನ ಸುದ್ದಿ. ಬಿರುನಾಣಿ ಕಳಕೂರು ಕಾಳಾನ ಗುಡ್ಡಮಡ ರಾಜಪೂವಪ್ಪ ಇಂದು ಮರಣಪಟ್ಟಿತ್ತು. ಅರವದಂಡ ಪಯತ್ರ ಗುಡ್ಡಮಡ ರಾಜಪೂವಪ್ಪ ಐಂಗಡ ಅಕ್ಕಿರಿ ಕಾರ್ಯ ನಾಳೆ ಮಜ್ಜನತ್ರ ಮೀದ ಐಂಡ ಸ್ವಂತ ಮನೆಯಲ್ಲಿ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜುಂಪಿ. ಪ್ರಾಯೋಜಕರು ಸೆಂಚುರಿ ನ್ಯಾಚುರಲ್ ವಿನಿಯರ್ ಮೈಸೂರು ಹಂಗೆ ಕೊಡಗಿನ ವಿತರಕರು ಸುಖ ಮಾರ್ಕೆಟಿಂಗ್ ಜಯನಗರ ಮೈಸೂರು. ನಮ್ಮಲ್ಲಿ ಎಲ್ಲಾ ತರಹದ ಪ್ಲೈವುಡ್ ಬ್ರ್ಯಾಂಡ್ಗ ಲ್ಯಾಮಿನೇಟೆಡ್ ಬಾಗಿಲುಗ WPC ಹಂಗೆ NFC ಬಾಗಿಲುಗ ನಿಮಗೆ ಸಿಕ್ಕಿದೆ. ಹಿಂದೆ ಸಂಪರ್ಕ ಮಾಡಿ ಮಾಲೀಕರು ಮೊಟ್ಟನ ಕೌಶಿಕ್ ಸುಬ್ಬಯ್ಯ. ಮೊಬೈಲ್ 9483620311. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ. ಕೊಡಗು ಜಿಲ್ಲೆಗೆ ತನ್ನದೇ ಆದ ಇತಿಹಾಸ ಇದ್ದು 1600 ವರ್ಷಗಳ ಹಿಂದೆನೆ ಕೊಡಗಿನ ಸುಮಾರು ಜನ ಆಡಳಿತ ಮಾಡಿದ್ದು ಕೊಡಗಿನ ಇತಿಹಾಸ ಪರಂಪರೆ ಮತ್ತೆ ಸಂಸ್ಕೃತಿ ಬಗ್ಗೆ ಎಲ್ಲವೂ ತಿಳ್ಕೊಳ್ಳುವಂಗೆ ಆಕೂತ ಸಂಸದರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವು ಹೇಳ್ದು. ಇವು ಇಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಹಂಗೆ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆನ ಕಡೆಯಿಂದ ಇದೇ 25ಕ್ಕೆ ಮುಟ್ಟ ನಡೆವ ವಿಶ್ವ ಪಾರಂಪರೆ ಸಪ್ತಾಹ ಹಂಗೆ ಶಾಶ್ವತ ಛಾಯಾಚಿತ್ರ ಪ್ರದರ್ಶನ ಗ್ಯಾಲರಿ ಸೇರಿದಂಗೆ ವ್ಯಾಖ್ಯಾನ ಕೇಂದ್ರಕ್ಕೆ ಚಾಲನೆ ಕೊಟ್ಟು ಮಾತಾಡಿದವು. ಜಿಲ್ಲಾಧಿಕಾರಿ ವೆಂಕಟರಾಜವು ಮಾತಾಡಿ ಪಾರಂಪರಿಕ ಜಾಗಗಳಲ್ಲಿ ಹಲವು ಸಾಂಸ್ಕೃತಿಕ ಚಟುವಟಿಕೆಗಳ ನಡೆಯುವಂಗೆ ಹಾಕು, ಜಿಲ್ಲೆನ ಪರಂಪರೆ ಇತಿಹಾಸ ಸಂಸ್ಕೃತಿನ ಮುಂದಿನ ಪೀಳಿಗೆಗೆ ತಿಳಿಸಕು, ಮಡಿಕೇರಿನ ಕೋಟೆ ಸುಮಾರಷ್ಟು ಸುಧಾರಣೆಯಾಗಿದ್ದು ಇನ್ನೂ ಸುಧಾರಣೆಯಾಕೂತ ಇವು ಹೇಳಿದವು. ಜಗತ್ತಿನ ಪ್ರಾಚೀನ ಭಾಷೆಗಳಲ್ಲಿ ಕನ್ನಡ ಭಾಷೆ ತನ್ನದೇ ಇತಿಹಾಸ ಸ್ಥಾನ ಹಂಗೆ ಮನ್ನಣೆ ಪಡ್ಕೊಂಡು ಅವ ಭಾಷೆ ಕನ್ನಡನ ಪ್ರೀತಿಸಿ ಗೌರವಿಸಿ ಬಳಸಕೂತ ಮಡಿಕೇರಿ ವೈದ್ಯಕೀಯ ಕಾಲೇಜಿನ ಮಕ್ಕಳ ತಜ್ಞರು ಹಂಗೆ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಖುಷ್ವಂತ್ ಕೋಳಿಬೈಲೋ ಹೇಳಿದವು. ಇವು ಬಸವನಹಳ್ಳಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವ ಹಂಗೆ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ನೆಂಟರುಗಳಾಗಿ ಭಾಗವಹಿಸಿ ಮಾತಾಡಿದವು. ಶಾಲೆನ ಪ್ರಾಂಶುಪಾಲರಾದ ಎಸ್ಎಸ್ ಶ್ರೀದೇವಿಯು ಮಾತಾಡಿ ಎಲ್ಲ ಮಕ್ಕಳು ಸನ ಶ್ರೇಷ್ಠ ಸಾಧಕರಾಕುತೇಳಿ ಸರ್ಕಾರ ಶಿಕ್ಷಕರು ಹಂಗೆ ಪೋಷಕರ ದೊಡ್ಡ ಆಶಯ ಆಗಿದ್ದದೆ, ಅದನ್ನ ಈಡೇರಿಸುವ ನಿಟ್ಟಲ್ಲಿ ವಸತಿ ಶಾಲೆಗ ತುಂಬಾ ಮುಖ್ಯ ಪಾತ್ರ ವಹಿಸಿದೆ ಅಂತ ಹೇಳಿದವು. ಕೊಡಗಿನ ಸುಗ್ಗಿ ಹಬ್ಬ ಹುತ್ರಿ ಹಬ್ಬಕ್ಕೆ ಮುಹೂರ್ತ ಗೊತ್ತಾಟು. December 4 ಗುರುವಾರ ಇಗ್ಗತಪ್ಪ ದೇವಸ್ಥಾನದಲ್ಲಿ ನೆರೆ ಕಟ್ಟದು 8:10, ಕದ್ರ ತೆಗೆದು 9:10 ಹಂಗೆ ಊಟೋಪಚಾರ 10:10 ಹಂಗೇನೆ ಕೊಡಗಿನ ಜನಕ್ಕೆ ನೆರೆ ಕಟ್ಟದು 8:40 ಕದ್ರ ಕೊಯ್ಯೋದು 9:40 ಪಾಯಸ ಊಟ 10:40 ಅಂತ ಗೊತ್ತು ಮಾಡೇಳು. ಜಿಲ್ಲೆಯಲ್ಲಿ November 28 ಮುಟ್ಟ ನ್ಯೂಮೋನಿಯಾನ ತಡೆಗಟ್ಟಿಗೆ ಸಾಮಾಜಿಕ ಜಾಗೃತಿ ಕಾರ್ಯಕ್ರಮ ನಡೆಯುತ್ತಿದ್ದು ನಾಳೆ ಬೆಳಗ್ಗೆ 10:30 ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಹಂಗೆ ಬೋಧಕ ಆಸ್ಪತ್ರೆನ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ವಿಭಾಗದಲ್ಲಿ ನಡೆದಿದೆ ಅಂತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಯು ತಿಳಿಸಿದರು. 2025-26 ಸಾಲಿಗೆ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಿಂದ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಕಾರ್ಯಕ್ಷಮತೆ ಜಾಸ್ತಿ ಮಾಡಿದ್ದು RAMP ಯೋಜನೆಯಡಿ ಜಿಲ್ಲೆಯಲ್ಲಿ ಉದ್ಯಮ ನೋಂದಣಿ ಪಡ್ಕೊಂಡಿರುವ ನೋಂದಾಯಿತ ಉದ್ಯಮಗಳಿಗೆ ಟ್ರೇಡ್ ರಿಸಿವೇಬಲ್ ಡಿಸ್ಕೌಂಟಿಂಗ್ ಸಿಸ್ಟಮ್ ಆನ್ಲೈನ್ ಪ್ಲಾಟ್ಫಾರ್ಮ್ಗೆ ಸಂಬಂಧಿಸಿದಂಗೆ ಇದೇ 24ಕ್ಕೆ ಅರಿವು ಕಾರ್ಯಾಗಾರ ನಡೆದಿದೆ. ಕುಸಿರವು ಇದೇ 24ರೊಳಗೆ ಜಂಟಿ ನಿರ್ದೇಶಕರ ಕಚೇರಿ ಜಿಲ್ಲಾ ಕೈಗಾರಿಕಾ ಕೇಂದ್ರ ಕೊಹಿನೂರು ರಸ್ತೆ ಮಡಿಕೇರಿ ಇಲ್ಲಿ ನೋಂದಾಯಿಸಿಕೊಂಡು ಭಾಗವಹಿಸಕ. ಕರ್ನಾಟಕ ಸಹಕಾರ ಕುಕ್ಕುಟ ಮಹಾಮಂಡಳ ನಿಯಮಿತ ಮೈಸೂರು ಹಂಗೆ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆನ ಕಡೆಯಿಂದ 2025-26 ಸಾಲಿನಲ್ಲಿ ಗ್ರಾಮೀಣ ರೈತ ಹೆಣ್ಮಕ್ಕಳಿಗೆ 5 ವಾರದ